ಕರೆದರೆ ಬರಬಾರದೆ ಗುರುವೇನ ಕರೆದರೆ ಬರಬಾರದೆ ವರ ಮಂತ್ರಾಲಯ ಪುರ ಮಂದಿರಳು ವರ ಮಂತ್ರಾಲಯ ಪುರ ಮಂದಿರಳು ಚರಣ ಸೇವಕರು ಕರವ ಮುಗಿದು ನಿನ್ನ ಕರೆದರೆ ಬರಬಾರದೆ ಗುರುವೇ ಕರೆದರೆ ಬರಬಾರದೆ ಹರಿದಾಸರು ಸುಸ್ವರ ಸಂಬೇಳರಿ ಹರಿದಾಸರು ಸುಸ್ವರ ಸಂಬೇಳರಿ ಪರವಶದಲ್ಲಿ ಬಾಯ್ ತೆರೆದು ಹೋಗಿ ನಿನ್ನ ಕರೆದರೆ ಬರಬಾರದೆ ಗುರುವೇ ಕರೆದರೆ ಬರಬಾರದೆ ಹೋ ಶರಪಿತ ಕಮಲೇಶವಿಸನನ ಹೋ ಶರಪಿತ ಕಮಲೇಶವಿಸನನ ದಾಸಾಗ್ರೇತರು ಹೋ ಶರಪಿತ ಕಮಲೇಶವಿಸನನ ದಾಸಾಗ್ರೇತರು ಈ ಸಮಯದಿ ನಿನ್ನ ಹೋ ಶರಪಿತ ಕಮಲೇಶವಿಸನನ ದಾಸಾಗ್ರೇತರು ಈ ಸಮಯದಿ ನಿನ್ನ ಕರೆದರೆ ಬರಬಾರದೆ ಗುರುವೇ ಕರೆದರೆ ಬರಬಾರದೆ.